ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಮಾರ್ಜಾರ ಕಿಶೋರ ನ್ಯಾಯ ಬೆಕ್ಕಿನ ಮರಿಯಂತೆ ಇರಬೇಕು, ಮ್ಯಾವ್ ಮ್ಯಾವ್ ಅಂತ ಅಸಹಾಯಕವಾಗಿ ಅದು ಕೂಕೊಂಡು ಇರುತ್ತದೆ. ಆ ಸದ್ದು ಕೇಳಿದ ತಕ್ಷಣ ಅದಕ್ಕೇನೇನು ಉಪಚಾರಗಳನ್ನು ಕಾಲೋಚಿತವಾಗಿ ಮಾಡಬೇಕೋ ಅದನ್ನು ಮಾಡೋದಕ್ಕೋಸ್ಕರ ತಾಯಿ ಎಲ್ಲಿದ್ರೂ ಕೂಡ ಓಡಿ ಬರ್ತದೆ. ಈ ಉದಾಹರಣೆ ಬಹಳ ಅದ್ಭುತವಾಗಿದೆ, ಇದನ್ನು ನಾವು ಸುಲಭವಾಗಿ ಮಾಡಬಹುದಲ್ಲ. ನಾವು ಬೆಕ್ಕಿನ ಮರಿ ಹಾಗೆ ಇರೋಣ, ಎಷ್ಟೋ ಜನ ಬೆಕ್ಕಿನ ಮರಿಗಳೇ. ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿಯೋದ್ರಲ್ಲಿ ನಾವೆಲ್ಲ ಬೆಕ್ಕು ಅಥವಾ ಬೆಕ್ಕಿನ ಮರಿಗಳೇ. ಅಂದ್ರೆ ಮಾಡೋದು ಮಾಡ್ತಾನೆ ಇರೋದು, ನಾನಲ್ಲ ಮಾಡಿದ್ದು ಅಂತ ಕಣ್ಣು ಮುಚ್ಚಿಕೊಳ್ಳೋದು. ಈ ತರದ ಗುಣ ಅಲ್ಲ ಬೆಕ್ಕಿನ ಗುಣ, ಇಲ್ಲಿ ಬೆಕ್ಕಿನ ಮರಿಯ ಗುಣ. ಅಸಹಾಯಕರಾಗಿ ಬಿದ್ದಿರತಕ್ಕಂಥ ತನ್ನ ತಾಯಿ ಒಂದೇ ಗತಿ ಅಂತ ಸ್ವಪ್ರಯತ್ನ ಅಂತ ಹೇಳತಕ್ಕಂಥದ್ದು ಅಲ್ಲಿ ಕಿಂಚಿತ್ತು ಇಲ್ಲ. ಹಾಗಾದ್ರೆ ನಾವ್ಯಾರು ಪ್ರಯತ್ನ ಮಾಡೋದು ಬೇಡವೆ ಅಂತಂದ್ರೆ, ಇದು ನಮಗೆ ನಿಮಗೆ ಈಗ ಅನ್ವಯ ಆಗೋದಿಲ್ಲ. ಅದನ್ನು ನಾನು ಈಗಲೇ ಹೇಳಿಬಿಡ್ತೇನೆ. ಯಾರಾದರೂ ಭಗವಂತ ನೋಡ್ಕೋತಾನೆ ಅಂತ ಹೇಳಿ ಮ್ಯಾವ್ ಮ್ಯಾವ್ ಅಂತ ಕೂತಿದ್ರೆ, ಯಾರಾದರೂ ಕೋಲ್ ತಗೊಂಡು ಬಂದಾರು ಇಲ್ಲೊಂದು ಬೆಕ್ಕು ಹೋಗ್ತಾ ಇದೆ ಅಂತ, ಈ ಅಸಹಾಯಕ ಪರಿಸ್ಥಿತಿ ಅಂತ ಹೇಳ್ತಕ್ಕಂಥದ್ದು ನಮಗೆ ಬರಬೇಕು. ಇದು ಬಹಳ ಮುಖ್ಯ. ಆಧ್ಯಾತ್ಮಿಕ ಸಾಧನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಸಾಧನೆ ಸಹಸ್ರಾರು ವರ್ಷಗಳ ಸಾಧನೆ ಬೇಕಾದ್ರೆ ಆಗಬಹುದು, ಅದು 12 ವರ್ಷಗಳ ಸಾಧನೆಯಾದರೂ ಆಗಬಹುದು. ಕಠಿಣತರವಾದಂತಹ, ನಿಯತವಾದಂತಹ, ಕ್ಲುಪ್ತವಾದಂತಹ, ವ್ಯಾಕುಲತೆಯಿಂದ ಕೂಡಿದಂತಹ ಸಾಧನೆಯ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ಶರಣಾಗತ ಸ್ಥಿತಿ ಬರೋದಕ್ಕೋಸ್ಕರ. ನನ್ನ ಕೈಲಿ ಇನ್ನೇನು ಆಗೋದಿಲ್ಲ, ಎರಡು ಕೈನೂ ಎತ್ತಿಬಿಟ್ಟೆ ಅಂತ ಹೇಳ್ತಕ್ಕಂತಹ ಸ್ಥಿತಿ ಬರೋದಕ್ಕೋಸ್ಕರ. ಎಲ್ಲಿವರೆಗೆ ಈ ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿರುತ್ತದೋ, ನಾನೇ ಒಂದು ಕೈ ಸಾಧನೆ ಮಾಡ್ತೇನೆ, ನಾನೇ ಒಂದು ಕೈ ಸಾಧನೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ತೇನೆ, ನಾನು ಸಾಕ್ಷಾತ್ಕಾರ ಮಾಡಿಕೊಳ್ತೇನೆ ಅಂತ ಹೇಳ್ತಕ್ಕಂಥ ಈ ಬುದ್ಧಿ ಮೊದಲಿಂದ ಅದು ಇರಬೇಕದು. ಅದು ಕೂಡ ತಪ್ಪಲ್ಲ, ಯಾವುದೂ ತಪ್ಪಲ್ಲ. ತಿಳ್ಕೊಳ್ಳಿ ಅದನ್ನ, ನೀನು ಮಾಡಿದ ತಪ್ಪು, ನೀನು ಮಾಡಿದ ತಪ್ಪು ಅಂತ ಹೇಳಿದ್ರೆ ತಿಳ್ಕೊಳ್ಳಿ, ನೀವು ಹೇಳಿದ್ದು ತಪ್ಪು. ಪ್ರತಿ ಒಬ್ಬರು ಕೂಡ ಅವರವರ ಸ್ಥಾನದಿಂದ ಅವರು ಮೇಲೆ ಏರಿಕೊಂಡು ಬರಬೇಕಾಗುತ್ತೆ. ಅದನ್ನು ನಾನು ಮಧ್ಯೆ ಮಧ್ಯೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಇನ್ನೊಬ್ಬರ ಕಡೆಗೆ ಬೆರಳು ತೋರಿಸಿ ಹೇಳುವವರೇ ಜಾಸ್ತಿ. ಅದನ್ನು ನಾನು ಬಹಳ ತಿರಸ್ಕರಿಸ್ತೇನೆ. ನಮ್ಮ ನಮ್ಮದೇ ನಮ್ಮ ನಮ್ಮ ತಲೆ ಮೇಲೆ ಬಹಳಷ್ಟು ಕೂಳ್ತಿರುವಾಗ ಇನ್ನೊಬ್ಬರ ದಿಕ್ಕಾತಕ್ಕೆ ನೀವು ತಲೆ ಹಾಕ್ತೀರಿ, ಮೂಗು ಹಾಕ್ತೀರಿ, ಮತ್ತೆ ಅವನ ಕೈಯಿಂದ ಏರ್ ತಿಂದ್ಕೊಂಡು ಕೊಯ್ಯೋ ಅಂತ ಅಂದ್ಕೊಂಡು ಈ ಕಡೆಗೆ ಬರ್ತೀರಿ. ಡೊಂಕು ಬಾಲದ ನಾಯಕರಿ ಅಂತ ಒಂದು ಹಾಡಿದೆ, ಬಹಳ ಸ್ವಾರಸ್ಯವಾಗಿ ಹಾಡಿದ್ದಾರೆ ಪುರಂದ್ರದಾಸರು. ಈಗ ನಮ್ಮ ಸಾಧನೆ ಅಂತ ಹೇಳತಕ್ಕಂಥದ್ದು ನಮ್ಮ ಅಶಕ್ತತೆಯನ್ನ ನಮಗೆ ಅರಿವು ಮಾಡಿಸಿಕೊಡೋದಕ್ಕೋಸ್ಕರ. ಸಾಧನೆ ಮಾಡುವುದೇನೋ ನಾವು ನಿಜ, ಆದರೆ ಸಾಕ್ಷಾತ್ಕಾರ ಕೊಡ್ತಕ್ಕಂಥವನು ಭಗವಂತ. ಸಾಕ್ಷಾತ್ಕಾರವನ್ನು ನೀವೇ ಪಡೆಯುವುದು ಅಂತೇನಿಲ್ಲ. ಜ್ಞಾನಯೋಗ ಜ್ಞಾನಯೋಗ ಅಂತ ಒಂದಿದೆ, ಅಲ್ಲಿ ನಿಮ್ಮ ಭಕ್ತಿಯ ಮಾತೆಲ್ಲ ನಡೆಯೋದಿಲ್ಲ. ಅವರು ವಿಚಾರ ಮಾಡ್ತಾ ಹೋಗ್ತಾರೆ, ಇದು ನಾನಲ್ಲ, ಅದು ನಾನಲ್ಲ, ಸಮಸ್ತ ಭೂತಗಣಗಳು ನಾನಲ್ಲ ಅಂತ ಹೇಳ್ತಕ್ಕಂಥ ಒಂದು ನಕಾರಾತ್ಮಕವಾಗಿ ನೇತಿ ನೇತಿ ಮಾರ್ಗ ಹಿಡ್ಕೊಂಡು ಹೋಗ್ತಾರೆ ಅವರು. ಕೊನೆಗೆ ಅವರು ಯಾವ ಸ್ಥಿತಿಗೆ ಬರ್ತಾರೆ ಗೊತ್ತೇನೋ, ಇದೇ ಶರಣಾಗತ ಸ್ಥಿತಿಗೆ ಬರ್ತಾರೆ. ಅವರ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ಬ್ರಹ್ಮಮಯವಾಗಿ ಬಿಡ್ತದೆ, ಬ್ರಹ್ಮದಲ್ಲಿ ವಿಲೀನವಾಗಿ ಹೋಗಿಬಿಡ್ತದೆ. ಅಲ್ಲಿ ತಾನು ನಾನು ಅಹಂ ಹೊರಟೋಗ್ಬಿಟ್ಟಿರುತ್ತೆ. ಈ ಅಹಂ ಅಂತ ಹೇಳ್ತಕ್ಕಂಥದ್ದು ಗುಳುಂ ಆಗ್ತಕ್ಕಂಥವರೆಗೆ ನಾವು ಸಾಧನೆ ಮಾಡ್ತಾ ಇರಬೇಕಷ್ಟೇನೆ. ಗುಳುಮ್ ಅಂತಂದ್ರೆ ಮುಳುಗೋಗೋದು ನೀರಿನಲ್ಲಿ. ಎರಡು ಕೈಯೂ ಎತ್ತಿ ನಾವು ಭಜನೆ ಮಾಡತಕ್ಕಂತಹ ಸ್ಥಿತಿ ಯಾವಾಗ ಬರ್ತದೋ ಆಗ ತಪಸ್ಸಿನ ಒಂದು ಸುಡುವಿಕೆಯೇ ಸಾಕು, ಆ ತಪಸ್ಸಿನ ಕಷ್ಟಗಳೇ ಸಾಕು. ಶರೀರ ಶೋಧನೆ ಮನಃಶೋಧನೆ ಅಂತ ಹೇಳ್ತಕ್ಕಂಥದ್ದು ನಿರಂತರವಾಗಿ ಈ ತಪಸ್ಸಿನ ಮೂಲಕ ನಡೀತಾ ಇರ್ತದೆ. ಆದ್ರಿಂದ ಸಾಂಸಾರಿಕವಾದಂತಹ ಇತರ ತಾಪತ್ರಿಗಳು ಬಂದು ಆ ಜೀವಿಯ ಶೋಷಣೆ ಆಗಬೇಕಾಗಿಲ್ಲ ನೋಡಿ. ಯಾರು ತಪಸ್ಸು ಅಂತ ಅನ್ನೋದನ್ನು ಮಾಡೋದಿಲ್ವೋ ಅವ್ರನ್ನು ಕೂಡ ಹಣ್ಗಾಯ ನೀರ್ಗಾಯ ಮಾಡಬೇಕಾಗಿದೆ, ತನ್ನ ಕಡೆಗೆ ಬರುವಂತೆ ಮಾಡಿಕೊಳ್ಬೇಕಾಗಿದೆ. ಆದ್ರಿಂದ ಭಗವಂತ ಏನ್ ಮಾಡ್ತಾನೆ, ನಾನಾ ಬಗೆಯ ಕಷ್ಟ ಕೋಟಲುಗಳನ್ನು ತಂದು ಓಡ್ತಾನೆ ಅನುಭವಿಸಿ. ಒಂದೋ ತಪಸ್ಸು ಮಾಡಿ, ಇಲ್ಲದೆ ಹೋದ್ರೆ ತಾಪತ್ರಿಗಳನ್ನು ಅನುಭವಿಸಿ. ಇದೆಲ್ಲದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮತನವನ್ನ ಕಳೆದುಕೊಂಡು ನಾವೇನು ಅಲ್ಲ, ಹೇ ಭಗವಂತ ನೀನೇ ಎಲ್ಲ, ನಾನೇ ನಾನಿಲ್ಲ, ಹೇ ಭಗವಂತ ಇರೋದೆಲ್ಲ ನೀನೇ ಅಂತ ಹೇಳ್ತಕ್ಕಂಥ ಈ ಒಂದು ನಿಶ್ಚಯಾತ್ಮಕ ಬುದ್ಧಿ ಅಂತ ಹೇಳ್ತಕ್ಕಂಥ ನಮ್ಮಲ್ಲಿ ಜಾಗೃತವಾಗುವುದಕ್ಕೋಸ್ಕರ ಈ ಸಾಧನೆ. ಇಂತಹ ಒಂದು ಸ್ಥಿತಿ ಬಂದಾಗ ಮಾತ್ರವೇ ನಾವು ಬೆಕ್ಕಿನ ಮರಿಗಳಾಗ್ತೇವೆ, ಎಲ್ಲಂದ್ರಲ್ಲಿ ನಾವು ಮಿಯಾವ ಮಿಯಾವ್ ಅಂತಿರಬಹುದು. ನಿಜವಾಗಿ ಸನ್ಯಾಸಿಗಳ ಜೀವನ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಬೆಕ್ಕಿನ ಮರಿಗಳ ಜೀವನ ಅಂತ ಕರಿಬಹುದು. ಬಡವ ಎಲ್ಲಿಟ್ಟರೆ ಅಲ್ಲಿ ಹಾಗೆ ಮಡುಗು ಮಡಗದಂತೆ ಇರುವಂತ, ಬಡವ ಮಡಗಿದಂತೆ ಇರುವಂತ ಈ ಸ್ಥಿತಿ ಬರಬೇಕಾಗ್ತದೆ. ಆದರೆ ಒಂದೇ ಸರ್ತಿಗೆ ಇದನ್ನು ನಾಟಕ ಮಾಡೋದಕ್ಕೆ ಹೋಗಬಾರ್ದು ಯಾರುವೇ. ಯಾಕೆಂತಂದ್ರೆ ಸಂಸಾರ ತಾಪತ್ರಿ ಅಂತ ಹೇಳ್ತಕ್ಕಂಥ ಸಂಸಾರದ ಕಾರ್ಯಭಾರ ಅಥವಾ ಕರ್ತವ್ಯ ಅಂತ ಹೇಳ್ತಕ್ಕಂಥ ಅದು ಇರ್ತದೆ. ಈ ಕರ್ತವ್ಯ ಕರ್ಮಗಳು ಅಂತ ಹೇಳ್ತಕ್ಕಂಥವುಗಳು ತಾನೇ ಕಳಚಿ ಹೋಗುತ್ತವೆ. ಅದಕ್ಕೇನು ಮಾಡಬೇಕು, ಶ್ರೀರಾಮಕೃಷ್ಣ ಎಂದಂತೆ ಪೂರ್ವಾಭಿಮುಖವಾಗಿ ಹೋಗ್ತಾ ಇರಬೇಕು. ಪಶ್ಚಿಮ ಅಂತ ಹೇಳ್ತಕ್ಕಂಥದ್ದು ತನ್ನಷ್ಟಕ್ಕೆ ದೂರವಾಗ್ತಾ ಇರ್ತದೆ. ಈ ಸಂಸಾರ ಬಂಧನ ಅಂತ ಹೇಳ್ತಕ್ಕಂಥದ್ದು ತಾನೇ ತಾನಾಗಿ ಕಳಚಿ ಬೀಳುವವರೆಗೆ ಸಾಧನೆಯನ್ನು ಮಾಡ್ತಾ ಹೋಗಬೇಕು, ಸಂಸಾರವನ್ನು ನೋಡ್ಕೊಳ್ತಾ ಇರಬೇಕು. ಕೊನೆ ಒಂದು ದಿನ ನಮಗೆ ಆ ಬೆಕ್ಕಿನ ಪರಿಸ್ಥಿತಿ ಬರುತ್ತದೆ. ಕನಿಷ್ಠ ಪಕ್ಷ ಪ್ರತಿಯೊಬ್ಬರಿಗೂ ಕೂಡ 60 ವರ್ಷ ನಂತರವಾದರೂ ಕೂಡ ಈ ಸಂಸಾರದ ಕೀಲಿ ಕೈಗಳನ್ನು ಆ ಕಡೆ ಮಕ್ಕಳಿಗೆ ಎಸ್ತು ಬಿಟ್ಟು ಬೆಕ್ಕಿನ ಮರಿಯಂತೆ ಕುಳಿತುಕೊಂಡಿರುವಂತಹ ಒಂದು ವಯಸ್ಸು ಕಾಲ ಸನ್ನಿಹಿತವಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ನಾನು ಹಾಗೆ ಹೇಳ್ತೇನೆ ವಿನಃ, ಅವರಲ್ಲಿರ್ತಕ್ಕಂಥ ಆಸಕ್ತಿ ಬಲವಾಗಿತ್ತು ಅಂತ ಹೇಳಿದ್ರೆ ಈ ಮಂಚಿ ಇಟ್ಕೊಳ್ಳಿ, ನಾನೇನು ಮಾಡೋಕ್ಕಾಗತ್ತೆ. ವಿಷಯ ಹೀಗಿದೆ ಅಂತ ಹೇಳಿದೆ ವಿನಃ, ಇಲ್ಲ ಕೀ ನಾನು ಇಟ್ಕೊಳ್ಳದೆ ಹೋದ್ರೆ ಹುಡುಗರೆಲ್ಲ ಹಾಳಾಗ್ತಾರೆ, ನಾನು ಕೂಡಿಟ್ಟಿದ್ದನ್ನೆಲ್ಲ ಬಹಳ ಬೇಗ ಕರಗಿಸ್ಬಿಡ್ತಾರೆ ಅಂತನ್ನುವ ಭಯ ಇತ್ಯಾದಿ ಮೋಹ ಇತ್ಯಾದಿ ಇಟ್ಕೊಂಡಿದ್ರೆ ಭಗವಂತ ಕೊನೆಗೆ ಒಂದು ದಿವಸ ನೋಡ್ಕೋತಾನೆ ಆ ವಿಚಾರನ. ಆದರೆ ಈ ಬೆಚ್ಚಿನ ಮರಿಯಂತೆ ಅಸಹಾಯಕ ಸ್ಥಿತಿಯಲ್ಲಿ ಇರೋದಕ್ಕೆ ಒಂದು ವಯಸ್ಸನ್ನು ನಾವೇ ತಂದುಕೊಳ್ಬೇಕು. ಆ ಸ್ಥಿತಿಯಲ್ಲಿ ಎಲ್ಲವನ್ನೂ ಬದಿಗೊತ್ತಿ, ಹೇ ಭಗವಂತ ನೀನೊಬ್ಬನೇ ಗತಿ ಅಂತನೋ ಒಂದು ಸ್ಥಿತಿಗೆ ನಾವು ತಂದ್ಕೊಳ್ಬೇಕು. ನಮ್ಮನ್ನು ನಾವು ಮನೆಯಲ್ಲೇ ಇರಿ, ಕಾಡಿಗೆ ಹೋಗಬೇಕಾಗಿಲ್ಲ. ಸನ್ಯಾಸಿಗಳೇ ನಾಡಿಗೆ ಬಂದಿರುವಾಗ ನೀನ್ಯಾತಕ್ಕೆ ಕಾಡಿಗೆ ಹೋಗ್ತೀರಿ? ಕಾಡಿನಲ್ಲಿ ಇರಬೇಕಾದಂತಹ ಸನ್ಯಾಸಿಗಳೇ ನಾಡಿನಲ್ಲಿ ಇರಬೇಕಾದ್ರೆ ನೀನ್ಯಾತಕ್ಕೆ ಕಾಡಿಗೆ ಹೋಗುವ ಪರಿಶ್ರಮ ತಂದ್ಕೊಳ್ಬೇಕು? ನಾವು ಮನೆ ಬಿಟ್ಟು ಹೋಗಬೇಕಾದ್ದಲ್ಲ, ಮನ ಬಿಟ್ಟಿರಬೇಕು. ಮನದಲ್ಲಿರುವಂತಹ ವಾಸನೆಗಳನ್ನ ಆಸಕ್ತಿಗಳನ್ನ ಬಿಟ್ಟುಕೊಂಡು ಇರಬೇಕು. ನಿಜವಾದ ವೈರಾಗ್ಯ ಅಂತ ಹೇಳಿದ್ರೆ ಅದು. ಅದನ್ನು ಬಿಟ್ಟು ಮನೆಯನ್ನು ಬಿಟ್ಟು ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ ಅಂತ ಹೇಳಿ ಕೊನೆಗೆ ಅಲ್ಲೂ ಕೂಡ ಬೇರೆ ಬೇರೆ ಪರಿಪಾಠನ ಪಟ್ಟು ತೊಂದರೆಗಳು ಅಂತ ಹೇಳ್ತಕ್ಕಂಥವುಗಳು ಬರುತ್ತವೆ ಸಂಸಾರದಲ್ಲಿ. ಅದು ಈ ಜಗತ್ತಿನಲ್ಲಿ ಎಲ್ಲ ಕಡೆ ತೊಂದರೆಗಳು. ಆ ತೊಂದರೆಗಳನ್ನ ನಾವು ತಡಾಯಿಸಿಕೊಂಡು ಮುಂದೆ ಹೋಗಬೇಕಾಗ್ತದೆ ನೋಡಿ. ಅದಕ್ಕೋಸ್ಕರ ಇರೋ ಬಲ್ಲೆನೇ ಈ ಒಂದು ಬೆಕ್ಕಿನ ಮರಿಯ ಸ್ಥಿತಿಗೆ ನಮ್ಮನ್ನು ನಾವು ತಂದುಕೊಳ್ಬೇಕು. ಹೇ ಭಗವಂತ, ಯಾರಾದರೂ ಬಂದು ತೊಂದರೆ ಕೊಡ್ತಾರೆ, ಎರಡು ಏಟು ಬಿಗಿತಾರೆ ಅಂತ ಇಟ್ಕೊಳ್ಳಿ, ಅಥವಾ ತರಾವಾರಿ ಹೀನಾವಾನ ಬೈತಾರೆ ಅಂತ ಇಟ್ಕೊಳ್ಳಿ, ಏನ್ ಮಾಡಿದ್ರು ಕೂಡ ನಿಮ್ ಕರ್ತವ್ಯ ಏನು ಅಂತ ಹೇಳಿದ್ರೆ ಅವ್ರಿಗೆ ವಾಪಸ್ ಬೈಯೋಕೆ ಹೋಗೋದಲ್ಲ. ನಿಮ್ ಕರ್ತವ್ಯ ಏನು ಅಂತಂದ್ರೆ ಭಗವಂತನ ಆ ದೇವರ ಕೋಣೆ ಅಂತ ಇಟ್ಕೊಂಡಿರ್ತೀನಿ ಮನೆಯಲ್ಲಿ, ಅಥವಾ ನಿಮ್ಮ ರೂಮ್ನಲ್ಲೇ ಒಂದು ಪಟ ಇಟ್ಕೊಂಡಿರ್ತೀನಿ, ನಿಮ್ಮ ಇಷ್ಟ ದೇವತೆಯ ಪಟ ಇಟ್ಕೊಂಡಿರ್ತೀನಿ, ಅಲ್ಲಿ ಹೋಗಿ ಹೇಳೋದು, ಬೈದ ಅವನು, ತುಂಬಾ ನೋವಾಯ್ತು, ನೀನು ಅದನ್ನ ನೋಡ್ತಾ ಇದೀಯಾ, ಆಗ್ಲಿ, ಇದೆಷ್ಟು ಬೈಸ್ತೀಯೋ ಬಯಸು. ಸ್ವಾಮಿ ರಾಮಕೃಷ್ಣಾನಂದರು ಇದನ್ನು ಮಾಡಿದ್ದಾರೆ. ರಾಮಕೃಷ್ಣಾನಂದರ ಜೀವನವನ್ನು ನಾವು ನೋಡಿದ್ರೆ ಗೊತ್ತಾಗ್ತದೆ, ಜನಗಳಿಗೆ ವಾಪಸ್ ಅವರೇನು ಬೈಯೋದಕ್ಕೆ ಹೋಗ್ತಾ ಇರಲಿಲ್ಲ, ಯಾವ್ಯಾವ ತೊಂದರೆಗಳನ್ನು ಕೊಡ್ತಾರೆ. ಆಶ್ರಮವನ್ನು ಪ್ರಾರಂಭಿಸುವ ಹೊತ್ತಿಗೆ ತರಾವಾರಿ ತೊಂದರೆಗಳೆಲ್ಲ ಬರ್ತಾ ಇರುತ್ತವೆ. ಪ್ರತಿಯಾಗಿ ಅವರು ಶ್ರೀ ರಾಮಕೃಷ್ಣ ಬಳಿಗೆ ಹೋಗಿಬಿಟ್ಟಿದ್ದೆ, ಅವ್ರನ್ನೇ ಬೈತಾ ಇರುತ್ತೆ, ಏನೇ ನೀನು ನೋಡ್ಕೊಳ್ಳೋದಿಲ್ಲ, ಅನ್ನ ಕೆಲಸಕ್ಕೆ ಊಟಕ್ಕೆ ಅಕ್ಕಿನೇ ಇರ್ತಿಲ್ಲ, ಅದು ನೈವೇದ್ಯಕ್ಕೆ ಇರ್ತಾ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣ ಅನಂದ್ರು ಅದೇ ರಾಮಕೃಷ್ಣ ಫೋಟೋ ತತ್ವಕ್ಕೆ ಹೋಗ್ಬಿಟ್ಟಿದ್ದೆ ಹೇಳ್ತಾ ಇದ್ರೆ ನೋಡಿ ಇವತ್ತು ಅಕ್ಕಿನೇ ಇಲ್ಲ ಅಲ್ಲಿ, ನೀನು ತಂದು ಕೊಟ್ಟಿಯೋ ಅನ್ನ ಮಾಡಿ ನಿನಗೆ ಬಿಡ್ತೀನಿ, ಇಲ್ಲೇ ಹೋದ್ರೆ ಆ ಸಮುದ್ರ ತೀರದ ಮರಳನ್ನು ತಂದು ನಿನಗೆ ನೈವೇದ್ಯ ಮಾಡ್ತೀನಿ, ಅದನ್ನೇ ನಾನು ತಿಂತೀನಿ, ತಿನ್ನೋದಕ್ಕೂ ಸಿದ್ಧ ಅವರು. ಈ ರೀತಿಯಲ್ಲಿ ಹೊರಗಡೆಯ ಜನಗಳೊಂದಿಗೆ ಪ್ರತಿಕ್ರಿಯೆಯನ್ನು ತೋರಿಸದೆ ಸಂಪೂರ್ಣ ಎಲ್ಲ ಪ್ರತಿಕ್ರಿಯೆಗಳನ್ನು ಕೂಡ ಬಿಟ್ಟು ಸ್ವಪ್ರಯತ್ನಗಳನ್ನೆಲ್ಲ ಬಿಟ್ಟು ಹೇ ಭಗವಂತ ನೀನೇ ಗತಿ, ಹಾಲಿನೊಳಗದ್ದು ನೀರಿನೊಳಗತ್ತು ಗತಿ ಗತಿ ನೀನೇ ಗೋವಿಂದ, ಆ ದ್ರೌಪದಿ ಎರಡು ಕೈ ಬಿಟ್ಲಲ್ಲ ಆಗ ಅದು ಅಕ್ಷಯ ಆಗಿ ಹೊರಟದ್ದು. ಮೊದಲು ಸ್ವಪ್ರಯತ್ನ ಮಾಡ್ತಾ ಇದ್ಲು ಅವಳು ರಕ್ಷಣೆ ಮಾಡಿಕೊಳ್ಳೋದಕ್ಕೆ. ಆ ರೀತಿಯ ಒಂದು ಸೆಲ್ಫ್ ಸರೆಂಡರ್ ಶರಣಾಗತಿ ಅಂತ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ಬರಬೇಕು. ಆಗ ಮಾತ್ರವೇ ನಾವು ಬೆಕ್ಕಿನ ಮರಿಗಳಾಗ್ತಕ್ಕಂಥದ್ದು. ಆದರೆ ಇಂಥ ಒಂದು ಸ್ಥಿತಿ ಬರಬೇಕು. ಹಾಗೆ ಬಂದಾಗ ಅಂತಹ ಒಂದು ಸ್ಥಿತಿಯಲ್ಲಿ, ಅಸಹಾಯಕ ಸ್ಥಿತಿಯಲ್ಲಿ ನಾವು ಭಗವಂತನ ಕರೀಬೇಕು. ಯೇಸು ಕ್ರಿಸ್ತ ಒಂದು ಮಾತನ್ನು ಹೇಳ್ತಾನೆ, ಯಾರು ಅನಾಥರಾಗಿ ರೋದನ ಮಾಡ್ತಾರೋ ದುಃಖ ಮಾಡ್ತಾರೋ ನಿಜಕ್ಕೂ ಅವರು ಧನ್ಯರು, ಅವರು ನಿಜಕ್ಕೂ ಧನ್ಯರು. ಯಾಕೆ ಅಂತಂದ್ರೆ ಭಗವಂತನಿಂದಲೇ ಅವರಿಗೆ ಸಮಾಧಾನ ಸಿಗ್ತದೆ. ನಮ್ಗೆ ಅವರು ಇವರು ಸಮಾಧಾನ ಹೇಳೋದು ಬೇಡ, ಮನುಷ್ಯರು ಬಂದು ಸಮಾಧಾನ ಹೇಳೋದು ಯಾತಕ್ಕೆ ನಮಗೆ? ಅವನ ಅವಸ್ಥೆನೆ ದುರ್ಗತಿ. ಸರ್ವರಂ ಸಾಧಕರೇ ಸರ್ವರಂ ಬೋಧಕರೇ ಜೀವನ ಪರೀಕ್ಷೆ ಬಂದಿದ್ದೀರು ನಿಲುವನಕ ಭಾವ ಮರ್ಮಂಗಳೇಳು ಭಾಗ ತಳದಿಂದ ದೇವರೇ ಗತಿಯಾಗ ಮಂಕುತಿಮ್ಮ. ಅವರವ್ರ ಸಮಸ್ಯೆಗಳೇ ಅವರವರು ದೊಡ್ಡದಾಗಿರುವಾಗ ಅವರು ಬಂದು ಸಮಾಧಾನ ಹೇಳೋದೇನು? ಆದರೆ ಸಮಾಧಾನ ಮಾಡಬೇಕು. ಲೋಕಾಭಿರಾಮವಾಗಿ ಏನೇನು ಸಮಾಧಾನ ಹೇಳೋದಂತ ಇದೆಯೋ ಸಹಾನುಭೂತಿ ತೋರಿಕೊಂಡು ಅದೆಲ್ಲ ಮಾಡಬೇಕು. ಒಂದೇ ಸಲಕ್ಕೆ ನಾವು ಕ್ರೂರಿಗಳಾಗಬಾರ್ದು. ಆದರೆ ನಮ್ಮ ವಿಷಯದಲ್ಲಿ ನಾವು ಇನ್ನೊಬ್ಬರಿಗೆ ಸಮಾಧಾನ ಹೇಳಕ್ಕೆ ಹೋಗೋಣ ಬೇಕಾದ್ರೆ, ಅವರಿಗೆ ಬೇಕಾದ್ರೆ. ಆದರೆ ನಮ್ಮ ವಿಷಯದಲ್ಲಿ ಇನ್ನೊಬ್ಬರು ಸಮಾಧಾನ ಹೇಳೋದು ಬೇಡ. ನಮ್ಮ ದುಃಖವನ್ನ ನಮಗೆ ಭಗವಂತನೇ ಬಂದು ಪರಿಹಾರ ಮಾಡಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಈ ಭಾವನೆ. ಒಂದ್ಸತಿ 14 ವರ್ಷದ ಮಗನನ್ನ ಕಳೆದುಕೊಂಡಂತ ತಾಯಿ ದುಃಖ ವಿವರಳಾಗಿ ಧಾರಾಕಾರವಾಗಿ ಕಣ್ಣೀರು ಸಿರಿಸುತ್ತಾ ಇಲ್ಲಿಗೆ ಬಂದಿದ್ರು. ಮಗ 14 ವರ್ಷದ ಮಗ ಈಜುಕ್ಕೆ ಹೋಗಿ ನೀರಿನೊಳಗೆ ಮುಳುಗಿ ಸತ್ತು ಹೋಗ್ಬಿಟ್ಟ. ಆ ಮಗನ ಮೇಲೆ ಬಹಳ ಪ್ರೀತಿ, ಸ್ವಾಭಾವಿಕವಾಗಿ ಪ್ರೀತಿ ಇರ್ತದೆ. ಅವನು ಸ್ವಲ್ಪ ಮುದ್ದಾಗಿರ್ತಕ್ಕಂಥ ಮಗ. ಆದ್ರಿಂದ ಎಲ್ಲಿ ಶಿರಸಿ ಹತ್ರದ ಹೆಂಗಸು ಇಲ್ಲಿಗೆ ಓಡಿ ಬಂದಿದ್ದಾರೆ. ಅವರ ದುಃಖವನ್ನು ಕಂಡು ನಾನು ಹೇಳಿದೆ, ಧನ್ಯರು ನೀವು ಅಂತ. ಈ ದುಃಖವನ್ನ ದೇವರ ಕಡೆಗೆ ಸ್ವಲ್ಪ ತಿರುಗಿಸ್ಬಿಡಿ. ಇನ್ಮೇಲೆ ನೀವು ದೇವರ ಕೋಣೆಯಲ್ಲಿ ಮಾತ್ರ ಕೂತ್ಕೊಂಡು ಅಳಿ. ಇಲ್ಲಿವರೆಗೆ ನೀವು ಭಗವಂತನಿಗೋಸ್ಕರ ಏನಾದರೂ ಹತ್ತದ್ದುಂಟೆ? ಹೆಂಡತಿ ಮಕ್ಕಳಿಗಾಗಿ ಜನ ಬಿಂದಿಗೆ ತುಂಬಾ ಕಣ್ಣೀರು ಸುರಿಸುತ್ತಾರೆ, ಕಣ್ಣೀರು ಸಾಗರದಲ್ಲೇ ತೇಲಾಡಿ ಬಿಡುತ್ತಾರೆ ಹಣಕ್ಕಾಗಿ ಅಂತ ಶ್ರೀರಾಮಕೃಷ್ಣ ಹೇಳಿದಂತಹ ಮಾತಿದೆ. ಆದರೆ ಭಗವಂತನಿಗಾಗಿ, ಆದರೆ ಭಗವಂತನೇ ಬೇಕು ಎಂದು ಯಾರು ತಾನೇ ಕಣ್ಣೀರು ಇಡುತ್ತಾರೆ ಅಂತ ಶ್ರೀರಾಮಕೃಷ್ಣರ ಮಾತಿದೆಯಲ್ಲ. ನೀವು ಭಗವಂತನಿಗಾಗಿ ಹತ್ತದ್ದುಂಟೆ? ಈಗ ಈ ಹೇಗಿದ್ರು ಕಣ್ಣೀರು ಬರ್ತಾ ಇದೆಯಲ್ಲ, ಅದನ್ನು ದೇವರ ಹತ್ರ ಇಟ್ಬಿಡಿ. ಮುಖ ಅವನ ಕಡೆ ತಿರುಗಿಸ್ಕೊಳ್ಳಿ, ಅವನನ್ನೇ ನೋಡಿ. ಸಮಾಧಾನ ಕೊಡ್ತಾನೆ. ಬಹಳ ಸಂತೋಷ ಆಯ್ತು ಅವಳಿಗೆ, ನನಗೂ ಕೂಡ ಆ ಉತ್ತರ ಆ ತಕ್ಷಣ ಬಂತು. ನನಗೂ ಒಂಥರ ಸಂತೋಷ ಆಯಿತು. ನಮ್ಮ ಕಷ್ಟಗಳನ್ನು ಭಗವಂತನ ಮುಂದೆ ಮಂಡಿಸುವಂತಹ ಅತ್ಯಂತ ಶ್ರೇಷ್ಠವಾದ ಈ ಆಧ್ಯಾತ್ಮಿಕ ಸಾಧನಾ ರೂಪದ ಉಪಾಯವನ್ನು ನಾವು ಬಳಸಿಕೊಳ್ಬೇಕು. ಸ್ವಾಭಾವಿಕವಾಗಿ ಕಷ್ಟಗಳು ಬಂದೇ ಬರುತ್ತೆ. ಬೈತಾರೆ, ಅವಮಾನ ಮಾಡ್ತಾರೆ, ನಿಂದಿಸ್ತಾರೆ, ಟೀಕಿಸ್ತಾರೆ, ಕಷ್ಟಗಳು ಬರುತ್ತವೆ. ನಾವೇನ್ ಮಾಡ್ತೇವೆ? ದುಃಖಿಸ್ತೇವೆ. ಸಹನಂ ಸರ್ವದುಃಖಾನಾಂ ಅಪ್ರತೀಕಾರ ಪೂರ್ವಕಂ ಚಿಂತಾ ವಿಲಾಪರಹಿತಂ ಸಾ ತಿತೀಕ್ಷಾ ನಿಗತ್ತತೆ ಅಂತ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ. ಬಹಳ ಸ್ವಾರಸ್ಯವಾಗಿದೆ. ಸಹನೆ ತಿತೀಕ್ಷಾ ಆಗಮಾಪಾಯಿನೋ ಅನಿತ್ಯಾಸ್ತಾಂ ಸ್ಥಿತಿಕ್ಷಸ್ವ ಭಾರತ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಬೇರೆ ಹೇಳಿದ್ದಾನೆ. ಬಹಳ ಸ್ವಾರಸ್ಯವಾಗಿದೆ. ಪ್ರತಿಯೊಂದು ಸಹನೆ ಅಂತ ಹೇಳತಕ್ಕಂಥದ್ದು ಯಾವ ರೀತಿಯಲ್ಲಿ ಮಾಡಬೇಕು? ಶಂಕರಾಚಾರ್ಯ ಹೇಳ್ತಾರೆ, ಅಪ್ರತೀಕಾರ ಪೂರ್ವಕಂ, ಪ್ರತೀಕಾರ ತೋರಿಸೋಕೆ ಹೋಗಬಾರ್ದು. ಮತ್ತು ಒಳಗಡೆ ರೋದನ ಕೂಡ ಮಾಡುದು, ಹೀಗೆ ಅನ್ಬಹುದೇ, ಹೀಗೆ ಅನ್ಬಹುದೇ, ಹೀಗೆ ಅನ್ಬಹುದೇ ಅಂತ ರೋದನ ಮಾಡಬಾರ್ದು. ಡಯಾಬಿಟಿಸ್ ಬಂದ್ಬಿಡುತ್ತೆ ಅಥವಾ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ರೋದನ ಮಾಡಬಾರ್ದು. ಭಗವಂತನಲ್ಲಿ ಭಾರ ಹಾಕಿ, ಹೇ ಭಗವಂತ ನೋಡಿ ಈ ತರ ಆಯ್ತು, ಈ ತರ ಆಯ್ತು, ಈ ತರ ಆಯ್ತು. ಇಂಥ ಒಂದು ಶರಣಾಗತಿಯನ್ನು ನಾವು ತಂದುಕೊಳ್ಬೇಕು. ಶ್ರೀರಾಮಕೃಷ್ಣ ಹೇಳ್ತಾರೆ, ಅಂತಹ ಸಂದರ್ಭದಲ್ಲಿ ಬೆಕ್ಕು ಹೇಗೆ ಬೆಕ್ಕಿನ ಮರಿಯನ್ನ ತಂದು ಒಳ್ಳೆ ಜಾಗದಲ್ಲಿ ಇಟ್ಟು ಅದಕ್ಕೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡ್ತದೋ ಅದೇ ರೀತಿಯಲ್ಲಿ ತನ್ನ ಭಕ್ತನನ್ನ ಭಗವಂತ ಸುರಕ್ಷಿತವಾದ ಜಾಗದಲ್ಲಿ ಇಟ್ಟು ತನ್ನ ಸಾಧನೆ ಭಜನೆಗೆ ಬೇಕಾದಂತಹ ಅನುಕೂಲತೆಗಳನ್ನು ಮಾಡಿಕೊಟ್ಟು, ಆನಂದವನ್ನು ಕೊಟ್ಟು, ತೃಪ್ತಿಯನ್ನು ಕೊಟ್ಟು, ದರ್ಶನವನ್ನು ಕೊಟ್ಟು ಕೃತಾರ್ಥನನ್ನಾಗಿ ಮಾಡ್ತಾನೆ ಅಂತ ಅನ್ನೋದಕ್ಕೋಸ್ಕರ ಹೇಳ್ತಾರೆ. ಎಷ್ಟು ಸ್ವಾರಸ್ಯವಾಗಿದೆ. ಮುಂದುವರಿಸ್ತಾರೆ ಮಾಸ್ಟರ್ ಮಹಾಶಯರಿಗ. ಮಾಸ್ಟರಿಗೆ ಪರಮಹಂಸರ ಮೂರನೆಯ ದರ್ಶನ ದೊರೆತದು ಮತ್ತೊಂದು ಭಾನುವಾರ ಅಪರಾಹ್ನದಲ್ಲಿ. ಹಿಂದಿನ ಎರಡು ಭೇಟಿಗಳೇ ಆತನ ಹೃದಯದಲ್ಲಿ ದೊಡ್ಡ ಪರಿವರ್ತನೆಯನ್ನು ತಂದುಬಿಟ್ಟಿದ್ದುವು. ಹಗಲು ಇರುಳು ಶ್ರೀರಾಮಕೃಷ್ಣ ಸಂಬಂಧವಾಗಿ ವಿಶೇಷತಃ ಆಧ್ಯಾತ್ಮಿಕ ಗಭೀರ ತತ್ವಗಳನ್ನು ಅವರು ಎಷ್ಟು ಸುಲಭವಾಗಿ ಸಾಮಾನ್ಯರಿಗೂ ಅರಿವಾಗುವ ರೀತಿಯಲ್ಲಿ ತಿಳಿಸುತ್ತಿದ್ದಾರೆ ಎಂಬುದರ ವಿಷಯವಾಗಿ ಚಿಂತಿಸುತ್ತಲೇ ಇದ್ದಾನೆ. ಇಂತಹ ಮಹಾಪುರುಷರನ್ನು ಆತ ಹಿಂದೆ ಎಂದೂ ಸಂಧಿಸಿರಲಿಲ್ಲ ಅಂತ ಅವನೇ ಬರ್ಕೊಳ್ತಾ ಇದ್ದಾನೆ. ನಿಜಕ್ಕೂ ಬಹಳ ಅದ್ಭುತ. ಇಷ್ಟೊಂದು ತಿಳಿಯಾದ ರೀತಿಯಲ್ಲಿ ಭಗವಂತನ ಬಳಿಗೆ ಸಾಗುವಂತಹ ಉಪಾಯವನ್ನು ತೋರಿಸುವಂತಹ ಒಬ್ಬ ಅವತಾರ ಪುರುಷ ಆಗಮಿಸಿದ್ದನ್ನ ಮಾಸ್ಟರ್ ಮಹಾಶಯ ಗುರುತಿಸಿ ಹೇಳ್ತಾನೆ. ಯಾವ ಮಾಸ್ಟರ್ ಮಹಾಶಯ ಆತ್ಮಹತ್ಯೆ ಮಾಡಿಕೊಳ್ಬೇಕು, ಜೀವನದಲ್ಲಿ ಜಿಗುಪ್ಸೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅಂತ ಹೊರಟೋಗಿದ್ನೋ ಅವನಿಗೆ ಮನಸ್ಸಮಾಧಾನ ಮನಃಶಾಂತಿ ಅಂತಿರತಕ್ಕಂಥ ಅದನ್ನು ಒದಗಿಸಿದಂತಹ ಈ ಪುಣ್ಯ ಪುರುಷ ಶ್ರೀರಾಮಕೃಷ್ಣ ಅವರನ್ನ ಕುರಿತಾಗಿ ಭಾವಿಸ್ತಾ ಭಾವಿಸ್ತಾ ಭಾವಿಸ್ತಾ ಏನು ಅದ್ಭುತ ಆಯಿತು. ಇಷ್ಟು ಸರಳವಾಗಿಯೂ ಕೂಡ ಅಂತ ಮಹತ್ತಾದ ತತ್ವಗಳನ್ನು ಹೇಳೋದಕ್ಕೆ ಸಾಧ್ಯವೇ ಅಂತನ್ನೋದನ್ನ ಭಾವಿಸ್ತಾ ಇದ್ದಾನಂತೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಇದು ಮೂರನೇ ಸಲ ಬರ್ತಾ ಇದ್ದಾನೆ ಮಾಸ್ಟರ್ ಮಹಾಶಯ. ಭಾನುವಾರ ಅವನು ಸ್ಕೂಲ್ ಮಾಸ್ಟರ್ ಆದ್ರಿಂದ ಭಾನುವಾರ ರಜಾ ದಿನ ಶ್ರೀರಾಮಕೃಷ್ಣ ಬಳಿಗೆ ಬಂದಿದ್ದಾನೆ. ಶ್ರೀರಾಮಕೃಷ್ಣ ಎಲ್ಲಿ ಕುಳಿತಿದ್ದಾರೆ, ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಚಿಕ್ಕ ಮಂಚ ದೊಡ್ಡ ಮಂಚ ಅಂತಿದೆ, ಅಲ್ಲಿ ಹೋಗಿ ನೋಡ್ಕೊಂಡು ಬಂದವರಿಗೆ ಗೊತ್ತಿದೆ ಅದನ್ನ ಹಾಗೆ ಇಟ್ಟಿದ್ದಾರೆ. ದೊಡ್ಡ ಮಂಚ ರಾತ್ರಿ ಮಲ್ಕೊಳ್ಳೋದಿಕ್ಕೆ, ಚಿಕ್ಕ ಮಂಚ ಭಕ್ತಾದಿಗಳೊಡನೆ ಮಾತನಾಡೋದಕ್ಕೋಸ್ಕರ. ಆ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಕೊಠಡಿ ಭಕ್ತರಿಂದ ತುಂಬಿದೆ. ಇದೇ ರೀತಿ ರಜಾ ದಿನವಾದ್ದರಿಂದ ಅನೇಕ ಭಕ್ತರು ಬಂದಿದ್ದಾರೆ. ಆದರೆ ಇಲ್ಲಿ ರಜಾ ಇಲ್ಲಿದ್ರೂ ಕೂಡ ಬಂದಿದ್ದಾರೆ, ಅದರಿಂದ ಅವರಿಗಿಂತ ನೀವೇ ಹೆಚ್ಚು. ಅವರಾರ ಪರಿಚಯವು ಮಾಸ್ಟರ್ಗೆ ಇನ್ನೂ ಆಗಿರಲಿಲ್ಲ. ಆದ್ರಿಂದ ಆತ ಒಂದು ಮೂಲೆಯಲ್ಲಿ ಕುಳಿತುಕೊಂಡಿದ್ದಾನೆ. ಬಹಳ ವಿನಮ್ರ ವ್ಯಕ್ತಿ ಮಾಸ್ಟರ್ ಮಾಶಿಯ. ಅವನ ಭಾವಚಿತ್ರವನ್ನೆಲ್ಲ ನೋಡಬೇಕು, ತುಂಬಾ ಸ್ವಾರಸ್ಯವಾಗಿದೆ. ಅವನ ಕೊನೆಯ ದಿನಗಳ ಭಾವಚಿತ್ರವನ್ನೆಲ್ಲ ನೋಡಬೇಕು, ತುಂಬಾ ಸ್ವಾರಸ್ಯವಾಗಿದೆ. ಇಲ್ಲಿ ಆತ ಬರ್ಕೊಳ್ತಾ ಇದ್ದಾನೆ. ಆದ್ರಿಂದ ಆತ ಒಂದು ಮೂಲೆಯಲ್ಲಿ ಕುಳಿತಿದ್ದಾನೆ. ಪರಮಹಂಸರು ಹಸನ್ಮುಖಿಗಳಾಗಿ ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಪರಮಹಂಸರು 19 ವಯಸ್ಸಿನ ಒಬ್ಬ ಹುಡುಗನನ್ನು ಉದ್ದೇಶಿಸಿ ಆತನ ಕಡೆಗೆ ಬಾಗಿ ಆನಂದದಿಂದ ಏನೇನೋ ಆತನೊಡನೆ ಮಾತನಾಡುತ್ತಿದ್ದಾರೆ ಅಂತನೋ ಈ ವಾಕ್ಯವನ್ನು ಬರೆದಿದ್ದಾನೆ ಮಾಸ್ಟರ್ ಮಹಾಶಯ. ಪರಮಹಂಸರು ಆ ಚಿಕ್ಕ ಮಂಚದ ಮೇಲೆ ಕುಳಿತದ್ದಲ್ಲದೆ ಅಲ್ಲೇ ಕೆಳಗಡೆ ನೆಲದ ಮೇಲೆ 19 ವರ್ಷದ ಹುಡುಗನೊಬ್ಬನೊಡನೆ ಬಾಗಿ ತಮ್ಮ ಮುಖವನ್ನು ಅವನ ಮುಖದ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ಅಂತ ಹೇಳುವಾಗ ಎಂಥ ಒಂದು ಭಕ್ತಿ ಇರಬೇಕು, ಎಂಥ ಒಂದು ಪ್ರೀತಿ ಇರಬೇಕು ಆ ಹುಡುಗನ ಮೇಲೆ ಈ ಶ್ರೀರಾಮಕೃಷ್ಣಗೆ ಅಂತನೋದನ್ನೆಲ್ಲ ತೋರಿಸ್ತದ. ಎಂಥ ಒಂದು ಚಿತ್ರಣವನ್ನು ಕೊಟ್ಟಿದ್ದಾನೆ ಮಾಸ್ಟರ್ ಮಾಶೆ ನಮ್ಮ ಮುಂದೆ ಇಟ್ಟಿದ್ದಾನೆ. ಬಹಳ ಅದ್ಭುತ. ಆತನೊಡನೆ ಏನೇನೋ ಮಾತನಾಡುತ್ತಿದ್ದಾರೆ. ಆತನ ಹೆಸರು ನರೇಂದ್ರ ಅಂತ ಬರೀತಾನೆ ಮಾಸ್ಟರ್ ಮಾಶೆಯ. ಕಾಲೇಜಿನಲ್ಲಿ ಓದುತ್ತಿದ್ದಾನೆ, ಸಾಧಾರಣ ಬ್ರಾಹ್ಮ ಸಮಾಜಕ್ಕೆ ಹೋಗಿ ಬರ್ತಾ ಇದ್ದಾನೆ. ಆತನ ಮಾತುಕತೆಗಳು ತೇಜಪುಂಜವಾಗಿವೆ, ಕಣ್ಣು ಉಜ್ವಲವಾಗಿವೆ. ಭಕ್ತನ ಅವಲೋಕನ ಆತನ ಮಾತುಗಳು ಮಾತುಕತೆಗಳು ತೇಜಪುಂಜವಾಗಿವೆ. ಬಿರುಸಿನ ಹುಡುಗ ಆತ. ಒಂದು ವಾಕ್ಯ ಮಾತನಾಡಿದ್ರೆ ಬಾಕಿ ಉಳಿದವರೆಲ್ಲ ಅವರಿಗೆಲ್ಲ ರೋಮಾಂಚ ಆಗಬೇಕು. ಶ್ರೀರಾಮಕೃಷ್ಣಗಂತೂ ಬಹಳ ಆನಂದವಾಗ್ತಾ ಇತ್ತು, ಅದಕ್ಕೋಸ್ಕರ ಬಾಗಿ ಮಾತನಾಡ್ತಾ ಇದ್ದಾರೆ ಅವನ ಹತ್ರ. ಅವನ ಕಣ್ಣು ಉಜ್ವಲವಾಗಿವೆ ಅದನ್ನು ಹೇಳ್ತಾ ಇದ್ದಾರೆ. ಅದೊಂದು ವಿಶೇಷವಾದ ಅಂಶವನ್ನು ಇಲ್ಲೇ ಹೇಳ್ಬಿಡ್ತಾ ಇದ್ದಾನೆ ಮಾಸ್ಟರ್ ಮಾಶಿಯ. ಅವನ ಕಣ್ಣು ಉಜ್ವಲವಾಗಿದೆ ಅಂತ. ಅದೇನಾದರೂ ಸಾಮಾನ್ಯ ಉಜ್ವಲವಾಗಿದ್ರೆ ಅವನೇನಾದರೂ ಬರೀತಾ ಇದ್ನೇನೋ. ಅವನನ್ನು ಬರೆಯುವಷ್ಟು ಮಟ್ಟಿಗೆ ಮಾಡಿದೆ ಆ ಉಜ್ವಲ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು. ಅವನ ಹತ್ರ ಬರೆಯಿಸಬೇಕಾದ್ರೆ ಆ ಕಣ್ಣು ಅದೆಷ್ಟು ಉಜ್ವಲವಾಗಿರಬೇಕು, ಬೆಂಕಿ ಕೆಂಡದಂತೆ ಇತ್ತಂತೆ ಅಂತ ಬಗೆ ಬಗೆಯಾಗಿ ಹೇಳೋದನ್ನು ನಾವು ವಿವೇಕಾನಂದ ಜೀವನ ಚರಿತ್ರೆಯಲ್ಲಿ ನೋಡ್ತೇವೆ. ಭಕ್ತನ ಅವಲೋಕನ ಅಂತ ಬರೀತಾನೆ ಮಾಸ್ಟರ್ ಮಾಶಯ. ಭಕ್ತ ನೋಡ್ತಕ್ಕಂತ ದೃಷ್ಟಿ ಹೇಗಿರುತ್ತದೋ, ಲೌಕಿಕ ನೋಡ್ತಕ್ಕಂತ ದೃಷ್ಟಿ ಹೇಗಿರುತ್ತದೆ, ಇದನ್ನು ಶ್ರೀರಾಮಕೃಷ್ಣ ಹೇಳ್ತಾರೆ ಒಂದು ಕಡೆ. ಭಕ್ತನ ಕಣ್ಣು ಕೋಳಿ ತನ್ನ ಮೊಟ್ಟೆಗೆ ಕಾವು ಕೊಡುವಾಗ ಯಾವ ರೀತಿಯಲ್ಲಿ ಅದು ಕಣ್ಣು ಬಿಟ್ಕೊಂಡು ನೋಡ್ತಾ ಇರ್ತದೋ ಆ ರೀತಿಯಲ್ಲಿ ಭಕ್ತನ ಕಣ್ಣು ಇರುತ್ತದೆ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಕೋಳಿ ತನ್ನ ಮೊಟ್ಟೆಗೆ ಹೇಗೆ ಶಾಖ ಕೊಡ್ತದೆ ಅಂತ ಅನ್ನೋದು ಪಟ್ಟಣಗರಿಗೆ ಹೇಗೆ ಗೊತ್ತಾಗುತ್ತೆ, ಅದನ್ನು ಹೋಗಿ ನೋಡಬೇಕು. ಕೂತ್ಕೊಂಡು ಹೀಗೆ ಇರ್ತದೆ ನೋಡುವವರಿಗೆ ಅನಿಸ್ತದೆ ಅದು ಎಲ್ಲರನ್ನು ನೋಡ್ತಾ ಇದೆ ಅಂತ. ಆದರೆ ಅದು ಯಾವುದನ್ನು ನೋಡಿರಲ್ಲ, ಕಣ್ಣು ತೆರಕೊಂಡೇ ಇರ್ತದೆ, ಅದು ಮುಚ್ಚಿರಲ್ಲ, ಆದರೆ ಯಾವುದನ್ನು ನೋಡ್ತಾ ಇರಲ್ಲ. ಯಾಕೆಂತಂದ್ರೆ ಅದು ಗಮನವೆಲ್ಲ ತನ್ನ ಪ್ರೀತಿಯ ಮರಿ ಇರುವಂತಹ ಮೊಟ್ಟೆಯ ಮೇಲೆ. ಹಾಗೆ ಭಕ್ತ ಅಂತ ಇರ್ತಕ್ಕಂಥದ್ದಿದಾನಲ್ಲ, ಅವನು ಪ್ರಪಂಚ ಜನಗಳ ಜೊತೆ ಮಾತನಾಡ್ತಾ ಇದ್ದಾನೆ ಅನ್ನುವ ಕಾಣ್ತದೆ, ಊಟ ಮಾಡ್ತಾ ಇದ್ದಾನೆ ಅನ್ನುವ ಕಾಣ್ತದೆ, ಓಡಾಡ್ತಾ ಇದ್ದಾನೆ ಅನ್ನುವ ಕಾಣ್ತದೆ ಅನ್ನೋ ಹಾಗೆ ಕಾಣ್ತದೆ. ಆದ್ರೆ ನಿಜಕ್ಕೂ ಹೇಗಿರ್ತಾನ ಅವನು, ಅವನ ಮನಸ್ಸೆಲ್ಲ ಆ ಭಗವತ್ ಪ್ರೇಮದ ಕಡೆಗೆ ಹರಿತಾ ಇರ್ತದೆ. ನನ್ನ ಇಷ್ಟ ದೇವತೆ, ನನ್ನ ಭಗವಂತ ಎಷ್ಟು ಮುದ್ದಾಗಿದ್ದಾನೆ, ಎಷ್ಟು ಅದ್ಭುತವಾಗಿದ್ದಾನೆ, ಎಂಥ ಶಕ್ತಿವಂತ, ಎಂಥ ಆನಂದಮಯ ಅಂತನ್ನುವ ಭಾವದಿಂದ ಆ ಮನಸ್ಸು ಅಲ್ಲೇ ಹೋಗ್ತಾ ಇರ್ತದೆ. ಇದಕ್ಕೋಸ್ಕರ ಬರಿತಾ ಇದ್ದಾನೆ ಅವನು ಭಕ್ತನ ಅವಲೋಕನ. ಶ್ರೀರಾಮಕೃಷ್ಣ ನರೇಂದ್ರ ಬಂದಾಗ ವರ್ಣಿಸ್ತಾ ಹೇಳಿದ್ರು, ನರೇಂದ್ರ ಅವನು ನೋಡ್ತಾ ಇದ್ದ ಅವನಿಗೆ ಬಾಹ್ಯ ಪ್ರಪಂಚದ ಅರಿವೇ ಇರಲಿಲ್ಲ ಅನ್ನುವ ಕಾಣ್ತಾ ಇತ್ತು. ಅವನ ದೃಷ್ಟಿ ಅಂತ ಹೇಳ್ತಕ್ಕಂಥ ಅದು ಎಲ್ಲೋ ಇತ್ತು. ಹಾಗಿರುವಾಗ ವಿಲಾಸಿಯ ದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಹೇಗಿರಬಹುದು, ಅವರು ಕೂಡ ಹೀಗೆ ನೋಡ್ತಾ ಇರಬಹುದಲ್ವೇ. ಹೌದು, ಅವರು ಬರೀ ಹೀಗೆ ನೋಡುದಿಲ್ಲ, ಅವರು ಹಾಗೇ ನೋಡುದು, ಸರಿಯಾಗಿ ನೋಡ್ತಾರೆ. ಅದು ಯಾರು ಬಂದ್ರು, ಯಾರು ಹೋದ್ರು, ಅವ್ರು ಹೇಗಿದ್ದಾರೆ, ಅವ್ರ ರೂಪರೇಷೆ ಅಂತ ಹೇಳ್ತಕ್ಕಂಥದ್ದು ಹೇಗಿದೆ ಅಂತ ಹೇಳ್ತಕ್ಕಂಥದ್ದು ತೆರೆದ ಕಣ್ಣಿಂದ ನೋಡ್ತಾರೆ. ಅವ್ರ ಕಣ್ಣು ಅಂತ ಹೇಳ್ತಕ್ಕಂಥ ಅದೇ ಹೊರಗಡೆ ಎಲ್ಲ ಸಂಚಾರ ಮಾಡ್ತಾ ಇರ್ತದೆ. ಅಷ್ಟರ ಮಟ್ಟಿಗೆ ಅವರ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಹೊರಗಡೆ ಹಂಚಿಕೊಂಡಿರುತ್ತದೆ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಒಂದು ಕಡೆ ಹೇಳ್ತಾರೆ. ಆಮೇಲೆ ಏನ್ ಮಾತನಾಡ್ತಾ ಇದ್ದಿರಬಹುದು ಆ ನರೇಂದ್ರನ ಹತ್ರ ಅಂತನ್ನೋದನ್ನ ಮುಂದುವರಿಸ್ತಾ ಮಾಸ್ಟರ್ ಮಹಾಶಯ ಹೇಳ್ತಾನೆ, ಭಗವದ್ ಅಭಿಮುಖರಾಗಿರುವವರನ್ನು ವಿಷಯಾಸಕ್ತ ಸಂಸಾರಿಗಳು ಯಾವ ರೀತಿ ನಿಂದಿಸುತ್ತಾರೆ ಎಂಬ ವಿಷಯವಾಗಿ ಮಾತುಕತೆ ಆಗಿರಬೇಕು ಎಂದು ಮಾಸ್ಟರ್ ಮಹಾಶಯ ಊಹಿಸಿದ. ಶ್ರೀರಾಮಕೃಷ್ಣರು ಮಾಡತಕ್ಕಂತಹ ಸಂಭಾಷಣೆಯ ಆಧಾರದ ಮೇಲೆ ಊಹಿಸಿದ, ಭಗವದ್ ಅಭಿಮುಖರಾಗಿರುವವರನ್ನ ಅಂದ್ರೆ ಭಗವಂತನ ಕಡೆಗೆ ಗಮನವಿಟ್ಟವರನ್ನ, ಭಕ್ತಿ ಮಾಡತಕ್ಕಂಥವ್ರನ್ನ, ಪೂಜೆ ಮಾಡತಕ್ಕಂಥವ್ರನ್ನ, ಆಶ್ರಮದ ಕಡೆ ಬರ್ತಕ್ಕಂಥವ್ರನ್ನ, ಬಾಕಿ ಉಳಿದಂತಹ ವಿಷಯ ಆಸಕ್ತ ಸಂಸಾರಿಗಳು ಅಂದ್ರೆ ಪ್ರಾಪಂಚಿಕರು ಯಾವ ರೀತಿಯಲ್ಲಿ ನಿಂದಿಸ್ತಾರೆ, ತಮಾಷೆ ಮಾಡ್ಕೊಳ್ತಾರೆ, ಆಡ್ಕೊಳ್ತಾರೆ ಅಂತನ್ನೋದ್ರ ವಿಷಯವಾಗಿ ಮಾತುಕತೆ ಆಗಿರಬೇಕು ಅಂತನ್ನುವಾಗ ಅಂತ ಮಾಸ್ಟರ್ ಮಹಾಶಯ ಊಹಿಸ್ತಾನಂತೆ. ಈ ಜಗತ್ತಿನಲ್ಲಿ ಅಂತವರು ಎಷ್ಟೊಂದು ಅಸಂಖ್ಯರಾಗಿದ್ದಾರೆ, ಅವರೊಡನೆ ಹೇಗೆ ವ್ಯವಹರಿಸಬೇಕು ಎಂಬುದರ ವಿಷಯವಾಗಿ ಮಾತುಕತೆ ಆಗ್ತಾ ಇದೆ. ನೋಡಿ, ಆಶ್ರಮಕ್ಕೆ ಬಂದ್ರೆ ಬಾಕಿ ಉಳಿದ್ರಲ್ಲ ತಮಾಷೆ ಮಾಡ್ತಾರೆ ಸ್ವಾಮೀಜಿ, ಏನ್ ಮಾಡೋದು ಅಂತ ಕೇಳುವವರ ಸಂಖ್ಯೆ ಕಡಿಮೆ ಇಲ್ಲ. ನಾನು ಕೇಳೋದಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ, ಅದರಿಂದ ಕೇಳ್ತಾ ಇಲ್ಲ, ಕೇಳಿ ಆಗಿ ಹೋಯ್ತು ಎಷ್ಟೋ ಜನ. ಅದಕ್ಕೆಲ್ಲ ಇಲ್ಲಿ ಉತ್ತರ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ ನರೇಂದ್ರಿಗೆ ಆ ವಿಷಯವಾಗಿ ಹೇಳ್ತಾ ಇದ್ದಾರೆ. ನರೇಂದ್ರ, ನೀನೇನು ಹೇಳ್ತೀಯೇ, ಪ್ರಾಪಂಚಿಕರು ಎಷ್ಟೊಂದಾಗಿ ಆಡಿಕೊಳ್ತಾರೆ, ಏನ್ ಕತೆ ಅಂದ್ರೆ ದಕ್ಷಿಣೇಶ್ವರಕ್ಕೆ ಬರೋದನ್ನು ಕಂಡು, ದೇವರ ಬೆಳಿಗ್ಗೆ ಬರ್ತಕ್ಕಂಥದನ್ನು ಕಂಡು ಎಷ್ಟೊಂದು ಆಡಿಕೊಳ್ತಾರೆ, ಏನ್ ಕತೆ. ಆದ್ರೆ ನೋಡು, ತಕ್ಷಣ ಅದಕ್ಕೆ ಅವರೇ ಉತ್ತರ ಹೇಳ್ತಾರೆ. ಆದ್ರೆ ನೋಡು, ಆನೆ ನಡೆದು ಹೋಗುವಾಗ ಅದರ ಹಿಂದೆ ಎಷ್ಟೊಂದು ಪ್ರಾಣಿಗಳು ಎಷ್ಟೊಂದು ವಿಧವಾಗಿ ಚೀತ್ಕಾರ ಮಾಡುತ್ತವೆ, ಕೂಗಾಡುತ್ತವೆ, ಆದರೂ ಅದು ಮಾತ್ರ ಹಿಂದಿರುಗಿ ನೋಡೋದೇ ಇಲ್ಲ. ನಿನ್ನನ್ನು ಯಾರಾದರೂ ನಿಂದಿಸಿದ್ರೆ ನಿನಗೇನಿಸುತ್ತದೆ ಅಂತ ಕೇಳ್ತಾರೆ. ನರೇಂದ್ರ ಆಗ ಹೇಳಿದ್ನಲ್ಲ, ಮಾತುಗಳು ತೇಜಪುಂಜವಾಗಿದ್ವು ಅಂತ. ಈಗ ನೋಡಿ, ತೇಜಪುಂಜವಾಗಿ ಹೇಳ್ತಾ ಇದ್ದಾನೆ, ನಾನು ಭಾವಿಸ್ತೇನೆ ನಾಯಿ ಬೌ ಬೌ ಅಂತದೆ ಅಂತ. ನಾನು ಬಿಡ್ತೀನೋ, ನಾನು ಅದಕ್ಕೆಲ್ಲ ಲಕ್ಷ ಕೊಡ್ತೀನೋ ಅಂದ್ಕೋತೀನಿ, ನಾಯಿಗಳು ಬೌ ಬೌ ಅಂತ ಇವೆ ಅಂದ್ಕೊಳ್ಳಿ ಬಿಡಿ. ಅದಕ್ಕೆ ಶ್ರೀರಾಮಕೃಷ್ಣ ತಕ್ಷಣ ನಗ್ತಾ ನಗ್ತಾ, ಲೋಕಗುರು ಶಿಕ್ಷಣ ಕೊಡಬೇಕು, ತಕ್ಷಣ ತಕ್ಷಣ ಶಿಕ್ಷಣ ಕೊಡ್ತಾರೆ ನೋಡಿ ಹೇಗೆ, ಬೇಡಪ್ಪ ಅಷ್ಟು ದೂರ ಹೋಗ್ಬೇಡ, ಅಷ್ಟೆಲ್ಲ ಅನ್ನೋದಕ್ಕೆ ಹೋಗ್ಬೇಡ, ಅಷ್ಟು ದೂರ ಹೋಗ್ಬೇಡ ಅಂತ ಹೇಳಿದ ಕೂಡಲೇ ಸುತ್ತಲಿರುವವರೆಲ್ಲ ನಕ್ಕ್ರಂತೆ ಅಂತ ನಾನು ಹೇಳಬೇಕಾಯ್ತು. ನೀವೇ ನಕ್ಕಿದ್ರೆ ನಾ ಹೇಳಬೇಕಾಗಿರ್ಲಿಲ್ಲ ಆಯ್ತು, ಅಷ್ಟು ದೂರ ಹೋಗ್ಬೇಡಪ್ಪ ನಾಯಿಗಳು ಅಂತ ಇತ್ಯಾದಿ ಎಲ್ಲ ಹೇಳಕ್ ಹೋಗ್ಬೇಡಪ್ಪ. ಭಗವಂತ ಸರ್ವಭೂತಗಳಲ್ಲೂ ಇದ್ದಾನೆ, ಆದರೆ ನೀನು ಒಳ್ಳೆಯವರೊಡನೆ ಹೆಚ್ಚಾಗಿ ಬರೀಬಹುದು, ಕೆಟ್ಟವರಿಂದ ಬಹಳ ದೂರದಲ್ಲೇ ಇರಬೇಕು. ಹುಲಿಯಲ್ಲೂ ಭಗವಂತ ಇದ್ದಾನೆ ಹಾಗೆ ಅಂತ ಅದನ್ನ ಆಲಿಂಗನ ಮಾಡಿಕೊಳ್ಳೋದಕ್ಕಾಗೋದಿಲ್ಲ, ಹಾಗೆ ಅಂತ ಅದನ್ನು ತಪ್ಪಿಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿದಾಗ ಪುನಃ ಸುತ್ತಮುತ್ತ ಇರ್ತಕ್ಕಂಥ ಭಕ್ತರು ನಗ್ತಾರೆ. ನೀನ್ ಕೇಳ್ಬೋದೀಗ, ಹುಲಿಯು ಭಗವಂತನ ಆವಿರ್ಭಾವವೇ ಆಗಿರುವಾಗ ಅದನ್ನು ಕಂಡು ಯಾಕೆ ಹೆದರಿ ಓಡಬೇಕೋ? ಅದಕ್ಕೆ ಉತ್ತರ ಇಷ್ಟೇ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಓಡಿ ಹೋಗು ಓಡಿ ಹೋಗು ಅಂತ ಅನ್ನೋದಾಗಿ ಹೇಳುವವರು ಕೂಡ ಭಗವಂತನ ಆವಿರ್ಭಾವಗಳೇ ತಾನೇ. ಆದ್ರಿಂದ ಅವ್ರ ಮಾತಿಗೆ ಜಾತಕ್ಕೆ ಬೆಲೆ ಕೊಡಬಾರ್ದು ಅಂತ ಹೇಳಿ ಅದಕ್ಕೊಂದು ಕತೆ ಹೇಳ್ತಾರೆ. ಆಗ ಮಾತ್ರ ಈ ಮಾತಿಗೆ ಅರ್ಥ ಆಗುತ್ತೆ. ಹೇಳ್ತಾರೆ, ಒಂದು ಕತೆ ಕೇಳು. ಒಂದು ಕಾಡಿನಲ್ಲಿ ಒಬ್ಬ ಸಾಧು ತಪಸ್ ಮಾಡಿಕೊಂಡಿದ್ದ. ಆತನಿಗೆ ಅನೇಕ ಮಂದಿ ಶಿಷ್ಯರಿದ್ರು. ಆತ ಒಂದು ದಿನ ಶಿಷ್ಯರಿಗೆ ಉಪದೇಶ ಕೊಟ್ಟ. ಸರ್ವಭೂತಗಳಲ್ಲಿಯೂ ಭಗವಂತ ಇದ್ದಾನೆ, ಇದನ್ನ ಅರಿತುಕೊಂಡು ಅವುಗಳಿಗೆ ನಮಸ್ಕಾರ ಮಾಡಬೇಕು ಅಂತ. ಒಂದು ದಿನ ಒಬ್ಬ ಶಿಷ್ಯ ಹೋಮಕ್ಕೆ ಸಮಿತ್ತು ಅಂದ್ರೆ ಕಟ್ಟಿಗೆ ತರೋದಕ್ಕೆ ಕಾಡಿಗೆ ಹೋದ. ಅಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಬೊಬ್ಬೆ ಕೇಳ್ಬಂತು, ಇಲ್ಲಿರೋರೆಲ್ಲ ಓಡೋಗಿ, ಒಂದು ಮದಿಸಿದ ಆನೆ ಬರ್ತಾ ಇದೆ. ಎಲ್ಲರೂ ಕಂಬಿಕಿತ್ರು. ಶ್ರೀರಾಮಕೃಷ್ಣ ಹೇಳೋದು ಈ ಶಬ್ದ, ಎಲ್ಲರೂ ಕಂಬಿಕಿತ್ರು. ಆದರೆ ಆ ಶಿಷ್ಯ ಮಾತ್ರ ಕದಲಿಲ್ಲ. ಆತ ವಿಚಾರದಲ್ಲಿ ತೊಡಗಿದ. ಆನೆಯು ಭಗವಂತನ ಒಂದು ರೂಪ, ಆದ್ರಿಂದ ನಾನ್ಯಾಕೆ ಹೆದರಿ ಓಡಿ ಹೋಗ್ಲಿ ಅಂತ ಅಲ್ಲೇ ನಿಂತು ನಮಸ್ಕಾರ ಹಾಕ್ತಾ ಸ್ತೋತ್ರ ಮಾಡೋದಕ್ಕೆ ಶುರು ಮಾಡಿದ. ಇದನ್ನು ನೋಡಿ ಮಾವುತ ಗಂಟ್ಲು ಕಿತ್ಕೊಂಡು ಹೋಗುವ ಹಾಗೆ ಕಿರ್ಚಿಕೊಳ್ಳೋದಕ್ಕೆ ಶುರು ಮಾಡಿದ. ಓಡ್ಹೋಗು ಅಂತ. ಆದರೂ ಕೂಡ ಶಿಷ್ಯ ಕದಲೇ ಇಲ್ಲ. ಕೊನೆಗೆ ಆನೆ ಬಂತು, ಸೊಂಡಿಲಿಂದ ಎತ್ತಿ ಆತನ್ನ ಒಂದು ಕಡೆಗೆ ಎಸ್ಟ್ ಬಿಟ್ಟು ಹೊರಟೋಯ್ತು. ಶಿಷ್ಯನ ಮೈಯೆಲ್ಲ ಕಿತ್ತು ಹೋಗಿ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದ. ಈ ಸಮಾಚಾರ ಗುರುಗಳಿಗೆ ತಲುಪಿತು. ಗುರುಗಳು ತಮ್ಮ ಶಿಷ್ಯರೊಂದಿಗೆ ತಕ್ಷಣವೇ ಓಡಿ ಬಂದು ಆಶ್ರಮಕ್ಕೆ ಅವನನ್ನ ಎತ್ಕೊಂಡು ಹೋಗ್ತಾರೆ. ಔಷಧೋಪಚಾರಗಳೆಲ್ಲ ಆದ ನಂತರ ಆತನಿಗೆ ಪ್ರಜ್ಞೆ ಮರಳಿ ಬರ್ತದೆ. ಒಬ್ಬ ಶಿಷ್ಯ ಇನ್ನೊಬ್ಬ ಅವನು ಕೇಳ್ತಾನೆ, ಆನೆ ಬರ್ತಾ ಇದೆ ಅಂತನ್ನೋದಾಗಿ ಆ ಮಾವತ ಹೇಳಿದ. ಅದು ನೀ ಕೇಳಿದೆ, ಆದರೂ ಕೂಡ ಆ ಸ್ಥಳ ಬಿಟ್ಟು ಯಾಕೆ ಕದಲಿಲ್ಲ ನೀನು? ಅದಕ್ಕೆ ಆ ಹುಡುಗ ಮೆಲ್ಲಿಗೆ ಹೇಳಿದ, ಗುರುಗಳು ಹೇಳ್ಕೊಟ್ಟಿದ್ರು ನಮಗೆ, ಭಗವಂತನೇ ಮನುಷ್ಯ ಜೀವ ಜಂತು ಇವೇ ಮೊದಲಾದ ರೂಪಗಳಿಂದ ಧರಿಸಿ ಇದ್ದಾನೆ. ಆದ್ರಿಂದ ಆನೆಯ ರೂಪದಲ್ಲಿ ಬರ್ತಾ ಇರೋದನ್ನ ನೋಡಿ ನಾನು ಆ ಸ್ಥಳ ಬಿಟ್ಟು ಕದಲಿಲ್ಲ ಅಷ್ಟೇನೆ. ಇದನ್ನು ಕೇಳಿದಾಗ ಗುರುಗಳಿಗೆ ಅನಿಸ್ತು, ಅಲ್ಲ ಏನೋ ಹೇಳ್ಕೊಟ್ರೆ ಏನೋ ಆಗೋಯ್ತಲ್ಲ, ಇದು ನಾನೇ ಹೇಳ್ಕೊಟ್ಟು ಗುರುವಿಗೆ ತಿರುಮಂತ್ರ ಹೇಳ್ದಂಗಾಯ್ತಲ್ಲ, ನನ್ನಿಂದಾಗಿ ಈ ಮನುಷ್ಯ ಅಂತಿರ್ತಕ್ಕಂಥವನು ಅಪಾಯಕ್ಕೆ ಗುರಿಯಾಗುವಂತಾಯ್ತಲ್ಲ. ತಕ್ಷಣ ಗುರುಗಳು ತಿದ್ದುತ್ತಾರೆ ಅವನನ್ನ, ಮಗು ಭಗವಂತ ಆನೆಯ ರೂಪದಲ್ಲಿ ಬರ್ತಾ ಇದ್ದದ್ದೇನೋ ನಿಜ, ಆದರೆ ಮಾವಟಿಗನ ರೂಪದಲ್ಲಿ ಇದ್ದಂತಹ ಭಗವಂತ ನಿನಗೆ ಹೇಳಲಿಲ್ವೇ ಅಲ್ಲಿ ನಿಲ್ಕೂಡ್ದು ಓಡೋಗು ಅಂತನ್ನೋದಾಗಿ? ಭಗವಂತನೇ ಎಲ್ಲಾ ರೂಪಗಳನ್ನ ಧರಿಸಿರೋದ್ರಿಂದ ಆತನ ಮಾತಿಗೆ ಅಂದ್ರೆ ಆ ಮಾವುತನ ಮಾತಿಗೆ ನೀನ್ ಯಾಕೆ ಬೆಲೆ ಕೊಡ್ಲಿಲ್ಲ? ಮಾವುಟಿಗನ ರೂಪದಲ್ಲಿ ಭಗವಂತನ ಮಾತಿಗೂ ಕೂಡ ಮಾವುತನ ರೂಪದಲ್ಲಿ ಇದ್ದಂತಹ ಭಗವಂತನ ಮಾತಿಗೂ ಕೂಡ ನೀನು ಬೆಲೆ ಕೊಡಬೇಕಾಗಿತ್ತು. ಇದು ಆಧ್ಯಾತ್ಮಿಕ ಜೀವನದಲ್ಲಿ ನಾವು ನಡೆಸಬೇಕಾದಂತಹ ಒಂದು ಕೆಲವು ಉಪಾಯಗಳು. ಕಾಮನ್ ಸೆನ್ಸ್ ಅಂತ ಒಂದು ಶಬ್ದ ಇದೆ ಇಂಗ್ಲಿಷ್ನಲ್ಲಿ. ಸಾಮಾನ್ಯ ಜ್ಞಾನ ಅಂತ ಹೇಳಬಾರ್ದು, ಅದಕ್ಕೆ ವಿವೇಕ ಅಂತ ಹೇಳಬೇಕು. ವಿವೇಕ ಅಂತ ಹೇಳಿದ್ರೆ ಗುರುಗಳು ಹೇಳಿದ ವಾಕ್ಯವನ್ನು ಕೂಡ ಸಮಯಾನುಸಾರ ಆಲೋಚನೆ ಮಾಡಿ ಅದರ ಹಿಂದೆ ಮುಂದನ್ನೆಲ್ಲ ಆಲೋಚನೆ ಮಾಡಿ ನಾವು ಅದನ್ನ ವಿನಿಯೋಗಿಸಿಕೊಳ್ಬೇಕಾಗ್ತದೆ, ನಮ್ಮ ಜೀವನದಲ್ಲಿ ಪ್ರಯೋಗ ಮಾಡಬೇಕಾಗ್ತದೆ. ಯದ್ವಾ ತದ್ವಾ ಪ್ರಯೋಗ ಮಾಡತಕ್ಕಂಥದ್ದಲ್ಲ ಅಂತ ಹೇಳಿದ್ರು ಕೂಡ ಅಲ್ಲಿ ಅಪಾಯ ಇದೆ. ಏನ್ ಅಪಾಯ ಇದೆ ಈ ರೀತಿಯಲ್ಲಿ ನಾವೇ ವಿವೇಚಿಸಿ ಏನೋ ಒಂದು ಮಾಡಬೇಕಾಗುತ್ತೆ ಅಂತನ್ನುವ ಮಾತನ್ನು ಹೇಳಿದಾಗಲೂ ಕೂಡ ಒಂದು ಅಪಾಯ ಬರುತ್ತೆ. ಏನೋ ಅದನ್ನು ವಿವೇಚಿಸಿ ನಾವೇನೋ ಮಾಡಬೇಕು ಅಂತನ್ನೋ ಮಾತನ್ನು ನಾನು ಅಂದ್ರೆ ಈ ಗುರುಸ್ಥಾನದಿಂದ ಹೇಳಿದಾಗ ನೀವು ಪಪ್ಪ ಆ ಹುಡುಗನ ಹಾಗೆ ಮಾಡೋ ಸಂದರ್ಭ ಇರುತ್ತದೆ, ಅಪಾಯ ಗುರಿಯಾಗುವ ಸಂದರ್ಭ ಇರ್ತದೆ. ಅದೇನು ಅಪಾಯ ಅನ್ನೋದನ್ನ ಮುಂದಿನ ಶನಿವಾರ ಶ್ರೀರಾಮಕೃಷ್ಣರ ಕೃಪೆಯಿಂದ ಹೇಳ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್.